ಚೆಲುವಿನ ವದನ ಬಳಿಗೆ ಕೂಗಿದೆ ಚಿನ್ನ, ಅರಳಿದ ನಯನ ಮನಸ ಕಾಡಿದೆ ಚನ್ನ. ಚೆಲುವಿನ ವದನ ಬಳಿಗೆ ಕೂಗಿದೆ ಚಿನ್ನ, ಹಿತವಾಗಿ ಬಳಿ ಬಂದು ಲತೆಯಂತೆ ಬಳಸೀಗ, ಮೃದುವಾದ ಮಾತಿಂದ ಮನದಾಸೆ ಹೇಳೀಗ. ಚೆಲುವಿನ ವದನ ಬಳಿಗೆ ಕೂಗಿದೆ ಚಿನ್ನ, ಅರಳಿದ ನಯನ ಮನಸ ಕಾಡಿದೆ ಚೆನ್ನ. ಋಷವು ನಿಮಿಷವು ಬದುಕಲಿ ಹರುಷವು, ಚೆಲುವಿನ ವದನ ಬಳಿಗೆ ಕೂಗಿದೆ ಚಿನ್ನ, ಅರಳಿದ ನಯನ ಮನಸ ಕಾಡಿದೆ ಚೆನ್ನ. ಚೆಲುವಿನ ವದನ ಬಳಿಗೆ ಕೂಗಿದೆ ಚಿನ್ನ, ಚೆಲುವಿನ ವದನ ಬಳಿಗೆ ಕೂಗಿ.